ಕಬ್ಬಿಗೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೀರ್ ಬಿಡಕ್ಕೆ ಎಲ್ಲದೂ ನಾನೇ ಮಾಡ್ತಾ ಇದ್ದೆ. ಲೇಬರ್ಸ್ ಯಾರನ್ನೂ ಹೊಸ್ತಾ ಇದ್ದಿಲ್ಲ. ಯಾಕೆಂದ್ರೆ ಅವರು ಈ ಕಬ್ಬಿನ ಸಾಲಿಗೆ ನೀರ್ ಬಿಟ್ಟಾಗ ಒಂದ್ ಸಾಲು ಹೋಗಿರ್ತೈತಿ, ಅದು ದಾಟಿದ ತಕ್ಷಣ ಎಲ್ಲವೂ ದಾಟಿದೆ ಅಂತೇಳಿ ಬಂದ್ ಮಾಡಿಬಿಡ್ತಾರೆ. ಆ ಕೆಲವಿನ ದಾಟಿರಲ್ಲ ನೀರು, ಹಾಗಾಗಿ ನಾನೇ ಸ್ವತಃ ನೀರು ಬಿಟ್ಟು ಕಬ್ಬು ಬೆಳೆಸ್ತಾ ಇದ್ದೆ. ಈಗ ಎಷ್ಟು ಎಕರೆ ಕೃಷಿ ಭೂಮಿ ಇದೆ ನಿಮಗೆ? ನಮ್ದು 14 ಎಕರೆ ಇದೆ ಸರ್. 14 ಎಕರೆ. ಈಗ ಇಷ್ಟೊಂದು ಕೃಷಿ ಭೂಮಿ ಇದ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡಿದಂತವ್ರಿಗೆ ಕೆಲಸ ಸಿಗ್ಲಿಲ್ಲ ಅಂತೇಳಿ ನಿಮಗೆ ಎಲ್ಲ ಒಂದ್ ಕಡೆ ಬೇಸರ ಆಗ್ಲಿಲ್ಲ? ಏನೂ ಇಲ್ಲ ಸರ್, ಯಾಕಂದ್ರೆ ನಾನು ಖುಷಿಯಿಂದ ಇದನ್ನ ಮಾಡಕ್ ಪ್ರಾರಂಭ ಮಾಡಿದೆ. ಈ ದುಃಖದಿಂದ ಏನಾದ್ರೂ ಮಾಡಿದ್ರೆ ನಮಗೆ ಮಾಡಕ್ ಆಗ್ತಿದ್ದಿಲ್ಲ, ಬರೇ ಅದನ್ನೇ ನಾವು ಯೋಚನೆ ಮಾಡ್ಕೊಂತ ನಾನು ಕೃಷಿ ಬರಬಾರ್ದಾಗಿತ್ತು ಅನ್ಕಂತಾನೆ ಇರಬೇಕಾಗಿತ್ತು. ಈ ಖುಷಿಯಿಂದನೇ ನಾನು ಕೃಷಿ ಬಂದಿದ್ದೀನಿ. ಈ ಕೃಷಿಯನ್ನ ಖುಷಿಯಿಂದಲೇ ಮಾಡಿದಾಗ ಏನಾದ್ರೂ ಒಂದು ಸಾಧನೆ ಮಾಡಕ್ ಸಾಧ್ಯ ಅಂತೀರ? ಹೌದೌದು ಸರ್. ಈಗ 14 ಎಕರೆ ಒಳಗಡೆ ಎಷ್ಟೆಕರೆ ಈ ಒಂದು ಸಮಗ್ರ ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಸಮಗ್ರ ಕೃಷಿ ಒಂದು 5 ಎಕರೆ ಮಾಡ್ತಾ ಇದ್ದೇನೆ ಸರ್. ಇನ್ನುಳಿದೆಲ್ಲ ಬೇರೆ ಬೇರೆ ಒಂದೊಂದೇ ಬೆಳೆ ಇದ್ ಮಾಡ್ತಾ ಇದ್ದೀನಿ. ಈಗ 5 ಎಕರೆ ಒಳಗಡೆ ಸಮಗ್ರ ಕೃಷಿ ಅಂತಂದ್ರೆ ಏನೇನ್ ಬೆಳೀತಾ ಇದ್ದೀರಾ? ಅಡಿಕೆ ಇದೆ, ಕಾಳುಮೆಣಸಿದೆ, ಜಾಯಿಕಾಯಿ ಇದೆ, ಚಕ್ಕೆ ಇದೆ, ಆಮೇಲೆ ಅದ್ರ ಜೊತೆ ಒಂದು ಕೃಷಿ ಹೊಂಡನೂ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲ ಮಾಡ್ತಾ ಇದೆ. ಈಗ ಕೃಷಿ ಹೊಂಡ ಅಂತಂದ್ರೆ ಯಾಕೆ ಅನಿಸ್ತು ನಿಮಗೆ? ನಿಮ್ ಭಾಗದಲ್ಲಿ ಈಗ ಚಾನಲ್ ನೀರೆಲ್ಲ ಬಂದಿದೆಯಲ್ವಾ? ಅಲ್ಲಿ ಬಂದಿದೆ. ಈಗ ಮತ್ತೆ ಕೃಷಿ ಹೊಂಡ ಮಾಡ್ಬೇಕಂತ ಯಾಕೆ ಮನಸ್ಸು ಮಾಡಿದ್ರ? ಮುಂದಿನ ದಿನಗಳಲ್ಲಿ ಏನಾದ್ರೂ ತೊಂದರೆ ಆಗ್ಬಹುದು ಚಾನಲ್ ನೀರು ಅನ್ನೋ ದೃಷ್ಟಿಯಿಂದ ನಾನೊಂದು ಇರ್ಲಿ ಅಂತಂದೇಳಿ ಕೃಷಿ ಇಲಾಖೆ ಮುಖಾಂತರ ಒಂದು ಕೃಷಿ ಹೊಂಡ ಮಾಡಿಸ್ಕೊಂಡಿದೆ. ಈಗ ಎಷ್ಟೇ ನೀರಿರಲಿ, ಎಷ್ಟೇ ಮಳೆಗಾಲ ಬರಲಿ ಅಂದ್ರೆ ನಮ್ಮ ಕೃಷಿಕರಿಗೆ ಮುಂದಾಲೋಚನೆ ಇರಬೇಕು ಅಂತ ಹೇಳ್ತೀರಾ. ಈಗ ಮುಂದಿನ ದಿನಗಳಲ್ಲಿ ಮಳೆ ಇರಲಿಲ್ಲ ಅಂದ್ರೆ ನೀರನ್ನ ಉಳಿತಾಯ ಮಾಡಬೇಕು, ನೀರನ್ನ ಯಾವ ರೀತಿ ಇಂಗಿಸ್ಬೇಕು, ಇದ್ರ ಬಗ್ಗೆ ಎಲ್ಲ ನಿಮಗೆ ಸಾಕಷ್ಟು ಆಸಕ್ತಿ ಬಂದಿದೆ. ಲಾಸ್ಟ್ ಇಯರ್ ನಾವು 2 ಬೋರ್ ಹೊಡಿಸಿದ್ವಿ, ನೀರು ಬೀಳಲಿಲ್ಲ. ಇರೋ ಬೋರ್ ನೀರು ಖಾಲಿ ಆಗಿಬಿಟ್ಟು ಬರಗಾಲ ಬಂದು ನಂತರ ನಾನು ಒಂದು ಬೋರಿಗೆ ಬೋರ್ವೆಲ್ ರೀಚಾರ್ಜ್ ಮಾಡಿಸಿದೆ. ಅದರಿಂದ ನನಗೆ ಸ್ವಲ್ಪ ಈ ಸರಿ ಏನಂತ ತೊಂದರೆ ಆಗಿಲ್ಲ. ಈಗ ಸಮಗ್ರ ಕೃಷಿಯಲ್ಲಿ ಈಗ ಚಿಯಾ ಬೆಳೆ ಅನ್ನುವಂತದ್ನ ಬೆಳೆದಿರ ನೀವು, ಹೌದು, ಅದರಲ್ಲಿ ಸಾಕಷ್ಟು ಯಶಸ್ಸನ್ನ ಗಳಿಸಿದ್ರೆ ಅಂತೇಳಿ ನಾವು ಸಾಕಷ್ಟು ಕಡೆ ಕೇಳಿದ್ದೀವಿ. ಈ ಬೆಳೆ ಬಗ್ಗೆ ಹೇಳಿ ಅಂದ್ರೆ ಯಾವ ರೀತಿ ಬೆಳೆಯಬೇಕು, ಇದು ಎಲ್ಲಿ ನಿಮಗೆ ಪರಿಚಯ ಆತು ಈ ಬೆಳೆ ಬೆಳೆಯಲಿಕ್ಕೆ? ಯಾಕಂತಂದ್ರೆ ನಮ್ಮ ಭಾಗದಲ್ಲಿ ಈ ಬೆಳೆಯನ್ನ ಯಾರು ಬೆಳೆದಿಲ್ಲ ಅಲ್ವಾ ರೈತರು? ಈಗ ನನಗೆ 3-4 ವರ್ಷದಿಂದ ಚಿಯಾ ಬೆಳಿಬೇಕಂತ ಉತ್ಸಾಹ ಇತ್ತು. ಅದ್ ನಾನು ಒಬ್ಬನೇ ಬೆಳೆದ್ರೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ತೈತಿ ಅಂತೇಳಿ ಅಟ್ಲೀಸ್ಟ್ ಒಂದು 4-5 ಜನ ಸೇರ್ಕೊಂಡು ಮಾಡಿ ನಮಗೆ ಅನುಕೂಲ ಆಗ್ತೈತಿ, ಎಲ್ಲದಕ್ಕೂ ಈಸಿ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಈ ಸರಿ 4-5 ಜನ ಸೇರಿದ್ವಿ, ಮಾಡಿದ್ವಿ. ಕೆಲವರು ಬೀಜ ತಗೊಂಡೋಗಿ ಮನೆಗೆ ಇಟ್ಕೊಂಡ್ರು ಅಂತದ್ರಲ್ಲಿ ನಾವು ಮಾಡಿದ್ವಿ. ನಾವು 4 ಜನ ಎಲ್ಲ ಉತ್ತಮವಾಗಿ ಬಂದಿದೆ. ಈಗ ಹೆಂಗ್ ಪರಿಚಯ ಆಯ್ತು ಈ ಚಿಯಾ ಅನ್ನೋ ಒಂದು ಬೆಳೆ? ಇದನ್ನ ಯೂಟ್ಯೂಬ್ ನೋಡಿ ನಾನು ಮೊದಲಿಂದ ಮಾಡಬೇಕು ಅಂತ ಇತ್ತು. ಆಮೇಲೆ ಅಲ್ಲಿ ಸ್ಪಾಟ್ ಯಗ್ಡದೇವನ್ ಕೋಟೆಯಲ್ಲಿ ಜಾಸ್ತಿ ಬೆಳೀತಾರೆ ಇದನ್ನ. ಅಲ್ಲಿ ನಾನು ಮಾಹಿತಿ ತಿಳ್ಕೊಂಡ್ಬರ್ಬೇಕು ಅಂತೇಳಿ ಹೋಗ್ಲಿಕ್ಕೆ ಎಲ್ಲ ರೆಡಿ ಆದ್ವಿ. ಅದು ಕಾರಣಾಂತರದಿಂದ ಹೋಗಕ್ ಆಗ್ಲಿಲ್ಲ. ಬಿತ್ತಿ ಆಮೇಲೆ ನೋಡೋಣ ಅಂತಂದೇಳಿ ಬೆಂಗಳೂರು GKVKಯಲ್ಲಿ ಡಾಕ್ಟರ್ ಆನಂದ್ ಅಂತಂದೇಳಿ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಎಲ್ಲ ಮಾಹಿತಿ ಕೊಟ್ರು, ಬೀಜ ಕೊಟ್ರು, ನಾನು ತಂದು ಬೆಳೆದ್ವಿ. ಇದು ಮೂಲತಃ ಮೆಕ್ಸಿಕನ್ ದೇಶದ ತಳಿ, ನಮ್ಮ ದೇಶದ ತಳಿ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಇದು ಹೊರದೇಶದ ತಳಿ. ಇದು ಕಾಡಿನಲ್ಲಿ ಬೆಳೆಯಂತ ಬೆಳೆಯೋದು. ಆಕ್ಚುಲಿ ಕಾಡು ಪ್ರಾಣಿಗಳು ಯಾವ್ದು ದಾಂದ್ಲಿ ಮಾಡದಂಗೆ ಇರಲಿ ಅಂತ ಹೇಳಿ ಪ್ರಾಣಿಗಳು ಯಾವನ್ನು ಮುಟ್ಟದಲ್ಲಿ, ಯಾಕಂದ್ರೆ ವಿಷ ಇರುತ್ತೆ ಇದರಲ್ಲೆಲ್ಲ. ಬೆಳೆ ಪ್ರಾರಂಭ ಮಾಡಿದ್ವಿ. ನಾನು ಒಂದು 2 ಎಕರೆ ಹಾಕಿದೆ. 2 ಎಕರೆ ಅಂದ್ರೆ ಹೊಸ ಬೆಳೆ ಆಗಿರೋದಂತ ಸ್ವಲ್ಪ ದಪ್ಪ ಆಯ್ತು ನಮ್ದು. ದಪ್ಪ ಆಗಿ 6 ಕೊಂಬುಗಳು ಹೊಡಿಲಿಲ್ಲ, ಹಂಗಾಗಿ ಇಳುವರಿ ಸ್ವಲ್ಪ ಕಡಿಮೆ ಬಂತು. ಒಂದು 2 ಎಕರೆಯಿಂದ ಒಂದು 3.5 ಕ್ವಿಂಟಲ್ ಆಯ್ತು. ಈಗ ಆಗ್ಲೇ 400 ರೂಪಾಯಿದಂಗೆ ಕೆಲವು ಕೇಳಿದ್ರೆ ಕೊಡ್ತಾ ಇದ್ದೇನೆ. 1 ಕೆಜಿಗೆ 400 ರೂಪಾಯಿದಂಗೆ ಕೊಡ್ತಾ ಇದ್ದೇನೆ. ಈಗ ಬೀಜ ಅಂತಂದ್ರೆ ಎಲ್ಲಿ ಸಿಕ್ತು ಇದು? ಇದು ನಾವು ಬೆಂಗಳೂರು GKVKಯಿಂದ ತರಿಸಿದ್ವಿ. ಇದು ಸೂಪರ್ ಫುಡ್ ಅಂತಂದೇಳಿ ಇದಕ್ಕೆ ಹೆಸರು ಇದ್ ಮಾಡಿದ್ದಾರೆ. ಇದರಲ್ಲಿ ಒಮೆಗಾ 3 ಮತ್ತು 6 ಫ್ಯಾಟಿ ಆಸಿಡ್ ಹೆಚ್ಚಾಗಿರುತ್ತೆ, ಬೇರೆ ಯಾವ ತರಕಾರಿಯಲ್ಲಿ ಈ ಅಂಶ ಇರೋದಿಲ್ಲ. ಒಮೆಗಾ 3 ಅಂತಂದ್ರೆ ಮೀನಲ್ಲಿ ಸಿಗುತ್ತೆ, ಮೀನಲ್ಲಿ ಇರುತ್ತೆ, ಮೀನು ಬಿಟ್ರೆ ಚಿಯಾದಲ್ಲಿ ಸಿಗುತ್ತೆ, ಇವೆರಡು ಬಿಟ್ರೆ ಗೋಡಂಬಿಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಆಮೇಲೆ ಇದರಲ್ಲಿ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇದೆ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ಮನುಷ್ಯನ ದೇಹಕ್ಕೆ ಒಂದು ಉತ್ತಮವಾದ ಮೆಡಿಸಿನ್ ಅಂತಂದು ಹೇಳಬಹುದು. ಇದನ್ನ ಯಾವಾಗ್ಲೂ ನಾವು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಇದನ್ನ ಸೇವನೆ ಮಾಡಬೇಕು. ಅಂದ್ರೆ ಯಾವ ರೀತಿ ಬಳಸಬೇಕು ಅಂತೇಳಿ, ಖಾಲಿ ಹೊಟ್ಟೆಲಿ ಸೇವನೆ ಮಾಡಬೇಕು. ಈ ಸೇವನೆ ಮಾಡಿದ್ರೆ ಈ ಹಾರ್ಟ್ ಪೇಷಂಟ್ಗಳಿಗೆ, BP ಶುಗರ್ ಇರೋಂತವ್ರಿಗೆ, ಗ್ಯಾಸ್ಟ್ರಿಕ್ ಇರೋಂತವ್ರಿಗೆ, ಕೊಲೆಸ್ಟ್ರಾಲ್ ಇರೋಂತವ್ರಿಗೆ ಬಹಳ ಉತ್ತಮವಾದ ಫುಡ್ ಇದು. ನನಗೆ ಒಂದ್ ಸ್ವಲ್ಪ ಗ್ಯಾಸ್ಟ್ರಿಕ್ ಇತ್ತು, ಇದನ್ನ ಈಗ ತಗೊಳಕ್ ಹಚ್ಚಿದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ 75% ಕಡಿಮೆ ಆಗಿದೆ ಈಗ ಗ್ಯಾಸ್ಟ್ರಿಕ್. ಅಂದ್ರೆ ಯಾವ ರೀತಿ ಬಳಸ್ಬೇಕಂದ್ರೆ ಇದನ್ನ ನೀರಿನಲ್ಲಿ ಹಾಕಿ ಬೆಳಗ್ಗೆ ಕುಡಿಬೇಕು. ಅದೆಲ್ಲ ಕರಗಿರ್ತಾವ? ಇಲ್ಲ ಕರಗಲ್ಲ, ಅದು ಬಬಲ್ಸ್ ತರ ಅದು ಗುಳ್ಳೆ ದೊಡ್ಡ ದೊಡ್ಡ ಇದಾಗುತ್ತೆ, ಬಹಳ ನುಣುಪಿರುತ್ತೆ. ಇದು ಅದನ್ನ ನೀರಿನಲ್ಲಿ ಸೇವನೆ ಮಾಡಬೇಕು. ಈಗ ನೀರ್ ಕುಡಿಬೇಕಾದ್ರೆ ಅದು ಮತ್ತೆ ನಮ್ಮ ಹೊಟ್ಟೆ ಒಳಗೆ ಹೋದ್ರೆ ಏನ್ ಸಮಸ್ಯೆ ಆಗಲ್ಲ, ಏನೂ ಆಗಲ್ಲ, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡುತ್ತೆ ಅದು. ಅಲ್ಲ ಅಗಿಯುವಂತದ್ದು ಅದೇನಿಲ್ಲ, ಆ ಕಾಳನ್ನ ಅಗಿಲಿಕ್ಕೆ ಅಲ್ಲಿಗೆ ಜಲ್ದಿ ಸಿಗೋದೇ ಅಲ್ಲ, ಅದು ನುಣುಪಾಗುತ್ತೆ, ಚರ್ಕೆಂದು ಹೋಗ್ಬಿಡುತ್ತೆ. ಈಗೆಲ್ಲ ನೀವು ಬಳಸಿದ್ರೆ ಹಂಗಾದ್ರೆ? ಹೌದು, ನಾನೀಗ 4 ತಿಂಗಳಿಂದ ಉಪಯೋಗಿಸ್ತಾನೆ. ಈಗ 2 ಎಕರೆ ಒಳಗಡೆ ಬಿತ್ತನೆ ಮಾಡಿದ್ವಿ ಈ ಒಂದು ಚಿಯಾ ಅನ್ನುವಂತ ಒಂದು ಬೆಳೆಯನ್ನ ಅಂದ್ರ, ಈಗ ಬೆಳಿಬೇಕಾದ್ರೆ ಅಂದ್ರೆ ಸಾಕಷ್ಟು ಚಿಕ್ಕ ಗಾತ್ರದ ಬೀಜಗಳು ಅಂತ ಅಂದ್ರೆ ಬಿತ್ತನೆ ಮಾಡಬೇಕು, ನಿಮಗೆ ಹೆಂಗ ಹಿಡಿತ ಸಿಗುತ್ತೆ ಅದು? ಬಿತ್ತನೆಯನ್ನ 3 ವಿಧದಲ್ಲಿ ಮಾಡಬಹುದು ಸರ್. ಒಂದು ಹೊಲ ಎಲ್ಲ ಉಳುಮೆ ಮಾಡಿ ಚೆಲ್ಲದು, ಅದೇ ಈರುಳ್ಳಿ ಬೀಜ ಚೆಲ್ಲಿದ, ಈರುಳ್ಳಿ ಬೀಜ ಚೆಲ್ಲಿದಂಗೆ ಚೆಲ್ಲಿ ಬೆಳಿಬಹುದು. ಅದಕ್ಕೆ ಸುಮಾರು 1.5 ಕೆಜಿ ಬೀಜ ಬೇಕಾಗುತ್ತೆ 1 ಎಕರೆ ಒಳಗಡೆ. ಇನ್ನೊಂದು ವಿಧಾನ ಅಂತಂದ್ರೆ ಸಾಲಿನಲ್ಲಿ ಬಿತ್ತನೆ ಮಾಡೋದು. ಅದು ಸಾಲಿನಲ್ಲಿ ಬಿತ್ತನೆ ಮಾಡಕ್ಕೆ 600-700 ಗ್ರಾಂ ಬೀಜ ಹೊಲ ಎಲ್ಲ ಉಳುಮೆ ಮಾಡಿ ಚೆಲ್ಲದು, ಅದೇ ಈರುಳ್ಳಿ ಬೀಜ ಚೆಲ್ಲಿದ, ಈರುಳ್ಳಿ ಬೀಜ ಚೆಲ್ಲಿದಂಗೆ ಚೆಲ್ಲಿ ಬೆಳಿಬಹುದು. ಅದಕ್ಕೆ ಸುಮಾರು 1.5 ಕೆಜಿ ಬೀಜ ಬೇಕಾಗುತ್ತೆ 1 ಎಕರೆ ಒಳಗಡೆ 1 ಎಕರೆಗೆ. ಇನ್ನೊಂದು ವಿಧಾನ ಅಂತಂದ್ರೆ ಸಾಲಿನಲ್ಲಿ ಬಿತ್ತನೆ ಮಾಡೋದು. ಅದು ಸಾಲಿನಲ್ಲಿ ಬಿತ್ತನೆ ಮಾಡಕ್ಕೆ 600-700 ಗ್ರಾಂ ಬೀಜ. ಆನಂತರ ಹುಲ್ಲಾಯ್ತು ಅಂತಂದ್ರೆ ಕಳೆ ಬಿಡಿಸ್ಬೇಕು, ಕಳೆ ಮನುಷ್ಯರಿಂದ ಕೀಳಿಸ್ಬೇಕು. ಎಡೆಕುಂಟೆ ಹೊಡಿತೀರ? ಅಷ್ಟೇ, ಎಡೆಕುಂಟೆ ಹೊಡೆದು ಏನಾದ್ರು ಇತ್ತು ಅಂದ್ರೆ ಕಳೆ ತೆಗೆಸಬಹುದು, ಇಲ್ಲಾಂದ್ರೆ ಇಲ್ಲ. ಮತ್ತದಕ್ಕೇನು ಗೊಬ್ಬರ ಜಾಸ್ತಿ ಬೇಕಲ್ಲ, ಔಷಧಿನೂ ಹೊಡೆಯಂಗಿಲ್ಲ, ಕಡಿಮೆ ಖರ್ಚು. ಅಂದ್ರೆ ಎಡೆಕುಂಟೆ ದಾಯಕ ಬಿತ್ತನೆ ಮಾಡ್ತೀರಾ ಅಥವಾ ಬುಡಕುಂಟೆ? ನಾನು 2.75 ಅಡಿ ದಾಯ ಮಾಡಿದ್ದೆ. ಯಾಕೆ ಅಷ್ಟೊಂದು ಅಂತರ ಕೊಟ್ರಿ ನೀವು? ಯಾಕಂದ್ರೆ ಹರ್ಕೊಂಬುಡ್ಕಂದ್ರೆ ಗಾಳಿ ಬೆಳಕು ಬರ್ಲಿಕ್ಕೆ ಅನುಕೂಲ ಆಗತ್ತೆ ಅಂತ. 2 ಅಡಿನೂ ಮಾಡಬಹುದು, ಬೀಜ ಒಂದ್ ಸ್ವಲ್ಪ ಜಾಸ್ತಿ ಹೋಗ್ತಾವ ಅವಾಗ. ಅಟ್ ಲೀಸ್ಟ್ 2.5 ಮಾಡಿದ್ರೆ ಗಾಳಿ ಬೆಳಕು ಚೆನ್ನಾಗ್ ಬರುತ್ತೆ. ಆ ದೃಷ್ಟಿಯಿಂದ ನಾನು 2.75 ಅಡಿ ಮಾಡಿದ್ದೆ. ಎಷ್ಟು ಬಾರಿ ಕುಂಟೆ ಹಾಯಿಸಿದ್ರೆ ಅದರೊಳಗಡೆ? 2 ಕುಂಟೆ. 2 ಸರಿ ಕುಂಟೆ ಹೊಡಿಸಿದ್ದೆ, 1 ಸರಿ ಕಳೆ ತೆಗೆಸಿದೆ. ಈಗ ಅದರೊಳಗಡೆ ಮತ್ತೆ ಈಗ ಏನಾದ್ರೂ ಕಳೆ ಜಾಸ್ತಿ ಆಯ್ತು ಅಂತ ಹೇಳಿ ಏನಾದ್ರೂ ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಈ ಬೆಳೆ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತೆ? ಹೌದೌದು, ಅವರು ಟೆಸ್ಟ್ ಮಾಡಿದಾಗ ಇದು ಔಷಧಿ ಮಿಕ್ಸ್ ಆಗಿದೆ ಅಂತೇಳಿ ತಗೊಂಡಲ್ಲ. ಅಲ್ಲ, ಅದರಲ್ಲಿ ಔಷಧಿ ಅಂಶ ಇದೆ ಅನ್ನೋದಕ್ಕಿಂತ ಆ ಬೆಳೆ ಮೇಲೆ ಏನಾದ್ರೂ ಈ ಕಳೆನಾಶಕ ಬಿದ್ರೆ ಆ ಬೆಳೆನೆ ಹೊಡೆದಂತ ಸ್ಥಿತಿ ಬರುತ್ತೆ? ಬೆಳೆ ಸಾಯ್ತೈತಿ, ಕಳೆನಾಶಕ ಹೊಡೆದ್ರೆ ಬೆಳೆ ಸಾಯ್ತೈತಿ. ಈಗ ಅದರಲ್ಲಿ 2 ವಿಧ ಇದೆ ಚಿಯಾದಲ್ಲಿ. ಈ ಬ್ರೌನ್ ಕಲರ್ ಒಂದ್ ಬರುತ್ತೆ, ಅದರಲ್ಲಿ ವೈಟ್ ಒಂದ್ ಬರುತ್ತೆ. ವೈಟ್ 20% ಇರ್ಬೇಕು, ಅದರಲ್ಲಿ ಬ್ರೌನ್ 80% ಇರ್ಬೇಕು. ಹಂಗಾದ್ರೆ ಅದಕ್ಕೆ ವ್ಯಾಲ್ಯೂ. ಪೂರ್ತಿ ಒಂದೇ ಕಲರ್ ಇತ್ತು ಅಂತಂದ್ರೆ ರೇಟ್ ಡೌನ್ ಆಗುತ್ತೆ. ಕಲರ್ ಆ ತರ ವ್ಯತ್ಯಾಸ ಏನ್ ಕಾರಣ ಅಂತೀರ? ಇಲ್ಲ, ಅದೆರಡು ಅದು ಮೊದಲಿಂದನೂ ಹಂಗ ಬಂದಿರತ್ತ ಅದು. ಅಲ್ಲ, ಈಗ ಏನಾದ್ರೂ ಬಿತ್ತನೆ ಮಾಡಿದಾಗ ಬರೇ ಬಿಳಿ ಕಲರ್ ಯಾಕೆ ಬರುತ್ತೆ? ಇಲ್ಲ, ಅದ್ರಲ್ಲಿ ಮಿಕ್ಸ್ ಇರುತ್ತೆ ಬೀಜ, ಬೆಳೆದು ಬ್ರೌನ್ ಇರುತ್ತೆ, ಎರಡು ಮಿಕ್ಸ್ ಬೀಜ ಇರುತ್ತೆ. ಅದು ವೈಟ್ ಜಾಸ್ತಿ ಮಿಕ್ಸ್ ಇತ್ತಪ್ಪ ಅಂತಂದ್ರೆ ಅದನ್ನ ತಗೊಳ್ಳೇ ಬಾರ ನಾವು ಬಿತ್ತಲಿಕ್ಕೆ. ಒಂದು 20% ಅಷ್ಟೇ ಇರ್ಬೇಕು ಅದ್ರಲ್ಲಿ. ಹೆಂಗ್ ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ಬೀಜ ಬ್ರೌನ್ ಇಂದು ಬಿಳಿದು ಹಿಂಗ್ ಮಿಕ್ಸ್ ಆಯ್ತು ಅಂತೇಳಿ? ಕಲರ್ ಚೇಂಜ್ ಇರ್ತೈತಿ ಬೀಜದಲ್ಲೂ, ಕಲರ್ ಚೇಂಜ್ ಇರುತ್ತೆ. ಈಗೆಲ್ಲ 2 ಕುಂಟೆ ಹೊಡೆದು ಕಳೆ ತೆಗೆಸ್ತೀರಾ, ಮತ್ತೆ ಮೇಲ್ ಗೊಬ್ಬರ ಅವೆಲ್ಲ ಕೊಡ್ತೀರಾ? ನಾನು 2 ಎಕರೆಯಿಂದ 1 ಕ್ವಿಂಟಲ್ 10 ಕೆಜಿ ಕೊಟ್ಟಿದ್ದೀನಿ. ಯಾವ ಗೊಬ್ಬರ? ಯೂರಿಯಾ ಅಷ್ಟೇ. ಅವರು ಸೈಂಟಿಸ್ಟ್ಗಳು ಹೇಳೋದು ಅಥವಾ ಆಮೇಲೆ ಬೆಳೆಗಾರರು ಹೇಳೋದು, ಎಕರೆಗೆ 1 ಪ್ಯಾಕೆಟ್ ಕೊಡ್ರಿ. 1 ಪ್ಯಾಕೆಟ್ ಅಂತಂದ್ರೆ 50 ಕೆಜಿ 2 ಟೈಮ್ಗೂ. ಇನ್ನು ಕೆಲವರು 20 ಕೆಜಿ ಕೊಟ್ರೆ ಸಾಕು. ನಾವು 1 ಕ್ವಿಂಟಲ್ 10 ಕೆಜಿ ಕೊಟ್ಟಿವಿ 2 ಎಕರೆಗೆ 2 ಟೈಮ್ಗೆ, 2 ಸೇರಿಸಿ 1 ಕ್ವಿಂಟಲ್ 10 ಕೆಜಿ. ಯಾವ್ಯಾವ ಟೈಮಿಗೆ ಕೊಟ್ರೆ ನೀವು? ಬಿತ್ತಕರ ಏನ್ ಕೊಡ್ಲಿಲ್ಲ, ಬಿತ್ತಿ 1.5 ಅಡಿ ಬಂದಾಗ ಒಂದ್ಸರಿ 50 ಕೆಜಿ ಹಾಕಿದ್ವಿ. ನೆಕ್ಸ್ಟ್ ಹೂ ಆಡೋ ಟೈಮ್ನಾಗ 60 ಕೆಜಿ ಹಾಕಿದ್ವಿ. ಈಗ ಯೂರಿಯಾ ಗೊಬ್ಬರ ಕೊಡುವಂತ ಒಂದು ವಿಧಾನ ಅಂತಂದ್ರೆ ಯಾವ ರೀತಿ ಅಂತ ಹೇಳ್ತೀರಾ? ನಾವು ಮುಂದೆ ಗೊಬ್ಬರ ಹಾಕಿ ಹಿಂದೆ ನೀರ್ ಬಿಟ್ಟಿವಿ, ಆ ನೀರಿನ ತೇವಾಂಶಕ್ಕೆಲ್ಲ ಒಟ್ಟು ಹಿಂಗೆ ಬೆಳೆ ಮೇಲೆ ಎಲ್ಲ ಉಗ್ಗಬಾರ್ದು. ಇಲ್ಲ ಇಲ್ಲ, ಉಗ್ಗಿಲ್ಲ, ಆತರ ಉಗ್ಗಿಲ್ಲ. ಹಂಗ ಸಾಲ ಹಿಡ್ಕೊಂಡ್ ಹಾಕಿದ್ವಿ. ಈಗ ಕೆಲವೊಂದ್ ಬೆಳೆಗೆ ಹೆಂಗ ಉಗ್ಗುತ್ತಾರಲ್ವ ನಮ್ಮ ರೈತರು, ಈ ರಾಗಿಗೆ ಇದಕ್ಕೆಲ್ಲ ಕೆಲವರು ಉಗ್ತಾರೆ. ನಾವು ಆತರ ಏನ್ ಮಾಡಕ್ ಹೋಗ್ಲಿಲ್ಲ. ನಾವು ಎಷ್ಟ್ ನೀರ್ ಬಿಡ್ತಾವ ಇವತ್ತು ಅಷ್ಟಕ್ಕೆ ನೀವು ಗೊಬ್ಬರ ಹಾಕಿಂತಿದ್ವಿ. ಆ ನೀರ್ ಬಿಟ್ಟು ತಿರುಗಿದ್ರೆ ಮತ್ತೆ ಹಾಕೊಂಡು ನೀರ್ ಬಿಡಿ. ಈಗ ಸಾಮಾನ್ಯವಾಗಿ ಈ ಒಂದು ಚಿಯಾ ಬೆಳೆ ಕಟಾವು ಅಂತಂದ್ರೆ ಎಷ್ಟ್ ತಿಂಗಳು ಬರುತ್ತೆ? ಇದು 3-3.5 ತಿಂಗಳು ಕಟಾವು. 90 ದಿನ ಆಗಿನ ಹೆಚ್ಚು ದಿನ ಬೇಕಾಗುತ್ತೆ. ನೀರ್ ಬಿಡ್ತಾ ಇದ್ರೆ 4 ತಿಂಗಳ ತನಕ ಹೋಗುತ್ತೆ. ಬೇಗ ನೀರ್ ಬಂದ್ ಮಾಡಿದ್ರೆ 3 ತಿಂಗಳಿಗೂ ಕಟಾವು ಮಾಡಬಹುದು. ಅಂದ್ರೆ ತನವಿದ್ದಂಗೆಲ್ಲ ದಿನಗಳು ಜಾಸ್ತಿ ಆಗ್ತಾವೆ. ಹೌದು, ದಿನಗಳು ಜಾಸ್ತಿ ಆಗುತ್ತೆ, ಮತ್ತೆ ಹೊಸದಾಗ ಹೂ ಬರ್ತಾ ಇರ್ತವೆ. 3 ತಿಂಗಳಿಗೆ ನಾವು ಕ್ಲೋಸ್ ಮಾಡಿಬಿಡೋ. ಈಗ ಏಕಕಾಲದಲ್ಲಿ ಹೂ ಆಗಿ ಏಕಕಾಲದಲ್ಲಿ ಬರುವಂತ ಬೆಳೆ ಅಲ್ಲ ಇದು. ಈಗ ನೀರ್ ಕೊಟ್ಟಂಗೆಲ್ಲ ಹೂ ಹೊಡೆದೇ ಹೊಡೆದು ಬಂದಿದ್ದೆ ಬಂದಿದ್ದೆ. ನಾವು ಈ ಮೊದಲನೇ ಹೂಗಳು ಬಂದ್ಮೇಲೆ ಮತ್ತೆ ಪದೇ ಪದೇ ನಾವು ನೀರ್ ಬಿಡ್ತಾ ಇದ್ರೆ ಆ ಸುಮ್ ಬರ್ತಾನೆ ಇರ್ತೈತಿ ಹೂವು. ಅವ್ ನಮಗೆ ಕೊಯ್ಲು ಮುಂದಕ್ಕೆ ಹೋಗ್ತಾನೆ ಇರ್ತೈತಿ. ಈಗ ಬಂದ್ರ ಬೆಳೆನ ಕಟಾವು ಮಾಡ್ಕೊಳಕ್ ಆಗಲ್ವಾ? ಬರೋದಿಲ್ಲ, ಯಾಕಂದ್ರೆ ಒಂದೇ ಇದ್ರಲ್ಲಿ ಒಂದ್ ಗಿಡದಲ್ಲಿ ಒಂದಿಷ್ಟು ಒಣಗಿರ್ತೈತಿ, ಒಂದಿಷ್ಟು ಹೂ ಇರ್ತೈತಿ. ಅಂದ್ರೆ ಸಪರೇಟ್ ಆಗಿ ಅದೇನೇ ರಂಬೆ ಗುರ್ತು ಮಾಡಿ ಕೊಯ್ಯಕ್ ಆಗಲ್ಲ. ಆಗಲ್ಲ. ಈಗ ಎಲ್ಲ ಕಟಾವಿನ ಹಂತದಲ್ಲಿ ಏನೇನು ಏನ್ ಬೆಳೆಸಿದ್ರ ನೀವು? ನಾವು ಈ ಸರಿ ಮಿಷಿನ್ ಅಲ್ಲೇ ಕಟಾವ್ ಮಾಡಿಸಿದ್ವಿ. ಭತ್ತ ಕೊಯ್ಯ ಮಿಷಿನ್ ಅಲ್ಲೇ ರಾಗಿ ಕೊಯ್ತಾರಲ್ಲ, ಆ ಜಲ್ಡಿ ಹಾಕಿ ಅದ್ರ ಮುಖಾಂತರ ಕಟಾವ್ ಮಾಡಿಸಿದ್ವಿ. ಸ್ವಲ್ಪ ಓದು ಗಾಳಿಗೆ ಹೋಗ್ಬಿಡ್ತಾವಲ್ವಾ, ಹೋಗ್ಬಿಟ್ಟು ತಿರ್ಗಂತ ಮಿಷಿನ್ ಫ್ಯಾನ್ಗೆ ಹೋಗ್ಬಿಡ್ತಾವೆ. ಅಂದ್ರೆ ಬೇರೆ ವಿಧಾನ ಇಲ್ವಾ ಇದನ್ನ ಕಟಾವ್ ಮಾಡಕ? ಕೈಲಿ ಕಟಾವ್ ಮಾಡಬಹುದು. ಕಟಾವ್ ಮಾಡಿ ಅದನ್ನ ಎಳ್ಳು ಆ ತರ ನಾವು ಶಿವಡ್ ಕಟ್ಟಿ ಬಡದು ಇದ್ ಮಾಡ್ತೇವ, ಆ ತರನು ಮಾಡಬಹುದು. ಇಲ್ಲಾಂದ್ರೆ ಟ್ರಾಕ್ಟರ್ ಹಾಕಿ ತೋಳಿಸಬಹುದು. ಎಳ್ಳು ಹೆಂಗ್ ನಾವು ಕೊಡಬತಿ ಹಂಗ್ ಕೊಡಿಕೋಬಹುದು. ಹೌದೌದು. ಅಂದ್ರೆ ಆ ಪದ್ಧತಿ ಉತ್ತಮ ಅಲ್ವಾ? ಉತ್ತಮ ಅದು. ನಮ್ಗೆ ಮಳೆ ಬೇರೆ ಡೈಲಿ ಮೋಡಾಗದು, ಗುಡುಗು ಸಿಡ್ಲು ಬರೋದು, ಆ ದೃಷ್ಟಿಯಿಂದ ಇದು ಲೇಟ್ ಆಗುತ್ತೆ ಅಂತೇಳಿ ಮಿಷಿನ್ ಕೊಯ್ಸಿದ್ವಿ. ಆದ್ರೆ ಒಂದು ಸ್ವಲ್ಪ ಓದು ಬಹಳ ಓದು ಮಿಷಿನ್. ಈಗ ಕೊಯ್ದು ಸಿವಡ್ ಕಟ್ಟಕ್ ಬರುತ್ತ? ಬರ್ತದೆ. ಸಿವಡ್ ಕಟ್ಟಿ ಈಗ ರಾಗಿ ಹುಲಿ ಬಡಿ ಹೆಂಗ್ ಆಗ್ತಾರ ಹಂಗ ಹಾಕಿ ನಮಗೆ ಯಾವಾಗ ಬೆಳಿರುತ್ತೋ ಯಾವಾಗ ಮಳೆ ಮಾಡಕ್ ಬರಲ್ಲ, ಉದ್ರಿ ಬಿಡ್ತೈತಿ. ಬೆಳಗ್ಗೆ 10 ಗಂಟೆ ಒಳಗೆ ಕಟಾವ್ ಮಾಡ್ಬೇಕು ಅದನ್ನ. ಆಮೇಲೆ ಅವ ಅದೇ ಟೈಮ್ಗೆ ತಗೊಂಬಂದು ಪಾಟಿನ ಮೇಲೆ ನಿಲ್ಲಿಸ್ಬೇಕು. ಹಿಂಗ ನಿಲ್ಸಿ ಒಂದ್ 2 ದಿನ ಬಿಟ್ರೆ ಅವು ಬೀಜ ಒಣಗ್ತವ, ಆ ನಂತರ ಟ್ರಾಕ್ಟರ್ ಸುತ್ತರಿಸಬಹುದು. ಮನುಷ್ಯರ ಕೋಲ್ ತಗೊಂಡ್ ಬಡಿಬಹುದು. ಬಣಿ ಬಟ್ಟಿ ಕೆಲವು ದಿನ ಬಿಡಕ್ ಬರಲ್ಲ, ಕಪ್ಪಾಗಿ ಬಿಡ್ತದೆ, ಪೂರ್ತಿ ಕಪ್ಪಾಗಿ ಬಿಡ್ತದೆ ಬೀಜ. ಬೀಜ ಗುಣಮಟ್ಟ ಹಾಳಾಗುತ್ತೆ. ಈಗೆಲ್ಲ ನೀವು ಮಿಷಿನ್ ಎಲ್ಲ ಕಟಾವ್ ಮಾಡಿದ್ರ ಅಂದ್ರೆ ಅದರಲ್ಲಿ ಹುಲ್ಲು ಹುಲ್ಲು ಅದ್ನೇ ಮಾಡಿದ್ರ ನೀವು? ಅದಲ್ಲೇ ಹೊಲದಲ್ಲೇ ಇದೆ. ಅದನ್ನೇನಾದ್ರೂ ಹಸುಗಳಿಗೆ ಏನಾದ್ರು ಬಳಸಿಕೊಳ್ಳುತ್ತ? ಆ ಚಿಯಾದ ಯಾವ ಪ್ರಾಣಿನೂ ಮುಟ್ಟದಲ್ಲ. ನೀವು ಹೊಲ್ದಾಗ ಹೋಗಿ ಕೂಡಿದ್ರು ದನಗಳನ್ನ, ಅದು ತುಳು ಚಪಟಿ ಮಾಡತತ್ತೆ ಹೊರತು ಬಾಯಾಕಲ್ಲ. ಅಂದ್ರೆ ಅಲ್ಲೇ ನೀವು ಗೊಬ್ಬರ ಮಾಡ್ಕೋಬೇಕು, ಅದರ ಒಂದು ತ್ಯಾಜ್ಯ ಏನಿರುತ್ತ ಅಲ್ಲೇ ಸಾವಯವ ಗೊಬ್ಬರ ಮಾಡ್ಕೋಬೇಕು. ಹೊಲ ಹೊಡೆದು ಅಲ್ವಾ? ಅದು ಪೂರ್ತಿ ವಿಷ ಇರ್ತದ ಅದು, ಹಾಗ ಯಾವ ಪ್ರಾಣಿಗಳು ಮುಟ್ಟಲ್ಲ. ಅಂದ್ರೆ ಕಾಳು ವಿಷ ಬರಲ್ಲ? ಇಲ್ಲ ಇಲ್ಲ, ಕಾಳು ವಿಷ ಬರಲ್ಲ. ಈಗ ಮತ್ತೆ ಅದನ್ನ ಒಣಸುವಂತದ್ದು ಎಲ್ಲ ಮಾಡ್ಬೇಕಾ? ಏನಿಲ್ಲ, ಒಂದಿನ ಒಣಸಿಂದು ತೂರ್ಕೊಂಡ್ಬಿಟ್ರೆ ಮುಗೀತು. ಅದರಲ್ಲೂ ಕಸ ಕಡ್ಡಿ ಇರುತ್ತೆ, ಅದಕ್ಕೆಲ್ಲ ಕ್ಲೀನ್ ಮಾಡ್ಬೇಕು, ತೂರ್ಬೇಕು ಗಾಳಿ ಅಂತ ಹೇಳ್ತೀರಾ? ತೂರ್ಬೇಕು, ಆಮೇಲೆ ಸಣ್ಣ ಜಲ್ಡಿ ತಗೊಂಡು ಸಾಣಿಸ್ಬೇಕು. ಯಾಕಂದ್ರೆ ಕೆಲವು ಹಿಂದು ಹೂವು ಆಗಿರ್ತಾವಲ್ಲ, ಅವು ಬಿಳಿ ಕಾಳಾಗ್ತಾವ. ಬಿಳಿ ಅಂದ್ರೆ ಪೂರ್ತಿ ಅಮ್ಮಿಕೆಂದರದಲ್ಲಿ ಸೇರ್ಕೊಳಕ್ತಾವ, ಹಸಿ ಇರ್ತಾವೆ. ಹೌದು, ಅವನ್ನೆಲ್ಲ ಸಣ್ಣ ಸಣ್ಣ ಸೇರಿ ಕೆಳಕ್ ಇಳ್ಕಂತಾವ. ಈ ಒಂದು ಚಿಯಾ ಬೆಳೆಯನ್ನ ಬೆಳೆದು ಯಶಸ್ಸನ್ನು ಗಳಿಸಿದ್ರಲ್ವಾ? ಹ್ಞೂ ಸರ್. ಅಂದ್ರೆ ಒಳ್ಳೆ ಇಳುವರಿ ಅಂತೀರ ನೀವು ಬೆಳೆದಿರೋದು? ನಮ್ದು ಇಳುವರಿ ಕಡಿಮೆ ಆಯ್ತು, ಯಾಕಂದ್ರೆ ದಪ್ಪ ಆಯ್ತಲ್ಲ ನಮ್ದು, ಇಳುವರಿ ಕಡಿಮೆ ಆಯ್ತು. ಅದೇ ನಾವು ನಾಟಿ ಮಾಡಿ ಹಚ್ಚಿದ್ರೆ ಅಥವಾ ದೂರ ದೂರದಾಗ ಹಾಕಿದ್ರೆ, ನಾನು 1 ಎಕರೆಗೆ 3/4 kg ಮೇಲೆ ಹಾಕಿದೆ, ಅದೊಂದು ಸ್ವಲ್ಪ ದಪ್ಪ ಆಯ್ತು. ಯಾಕಂದ್ರೆ ನಮ್ದು ಇನ್ನು ಹೊಸ್ತಾಗೆ ಮತ್ತೆ ಹುಟ್ಟಲಿಲ್ಲ ಅಂತಂದ್ರೆ ಜನ ಎಲ್ಲ ನೋಡಿ ನಗ್ತಾರೆ ಹೊಸ ಬೆಳೆ ಅಂತೇಳಿ. ಯಾಕಂದ್ರೆ ಆಮೇಲೆ ದಪ್ಪನಾಗಾಯ್ತಂದ್ರೆ ಕೀಳಿಸ್ಕೊಳಕ್ ಬರ್ತೈತಿ ಅಂತೇಳಿ ಸ್ವಲ್ಪ ದಪ್ಪನ ಹಾಕಿದೆ. ಕೇಳಿಸ್ಬೇಕಾಯ್ತು ನೀವು ದಪ್ಪ? ಲೇಬರ್ ಪ್ರಾಬ್ಲಮ್ ಆಯ್ತು, ಅದೇ ಟೈಮ್ಗೆ ನಾಟಿ ಹಚ್ಚದ್ ಬಂತು, ಎಲ್ಲರೂ ನಾಟಿ ಹಚ್ಚಕ್ ಹೋಗ್ಬಿಟ್ಟು ಕೂಲಿಯರು. ಅದು 1.5 ತಿಂಗಳ ಒಳಗೆ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು. ಅದನ್ನ ಗೊಬ್ಬರ ಹಾಕೋದಾಗ್ಲಿ ಕೀಳಿಸಿ ಇದ್ ಮಾಡೋದಾಗ್ಲಿ 15-20 ದಿನದೊಳಗೆ ಹುಟ್ಟಿದ ತಕ್ಷಣ ಕಿತ್ತು ಬೇರೆ ಕಡೆಗೆ ಹಚ್ಚಬಹುದು. ಅಂದ್ರೆ ಈ ಒಂದು ಚಿಯಾ ಅನ್ನುವಂತ ಬೆಳೆಯನ್ನ ಯಾವ ಮಣ್ಣಿನಲ್ಲಿ ಯಶಸ್ವಿ ಬೆಳೆಯಬಹುದು ಅಂತ ನಿಮ್ಮ? ಪ್ರತಿಯೊಂದು ಮಣ್ಣಿನಲ್ಲಿ ಮಾಡಬಹುದು. ಅಂದ್ರೆ ನೀರ್ ನಿಲ್ಬಾರ್ದು, ನೀರ್ ನಿಲ್ತು ಅಂತಂದ್ರೆ ಹೋಯ್ತದ್ದು. ಅಂದ್ರೆ ನೀರ್ ನಿಲ್ಬಾರ್ದು ಅಂತಂದ್ರೆ ಯಾವುದೇ ಬೆಳೆಗೆ ನೀರ್ ನಿಂತ್ರೆ ಅಷ್ಟು ಅಧಿಕವಾಗಿ ಇಳುವರಿ ಬರಲ್ಲ, ಯಾವುದೇ ಬೆಳೆ ಆಗಿರ್ಲಿ. ಅಲ್ಲ, ಇನ್ನೊಂದು ಈ ಬೆಳೆಗಂತೂ ಬೀಜ ಬಿತ್ತಿದ ಟೈಮ್ನಾಗ ಅದು ಹುಟ್ಟೋವರೆಗೂ ಗಂಟೆ ನೀರ್ ನಿಂತ್ಕಂದ್ರು ಸ್ವಲ್ಪ ಬೀಜ ಹುಟ್ಟದಲ್ಲ ಅದು. ಯಾಕಂದ್ರೆ ನೀರ್ ಫುಲ್ ಕುಡಿದ್ಬಿಡ್ತೈತಿ, ಕುಡ್ ತಕ್ಷಣ ಹಂಗ ಅಳಕೆ ಬಿಡ್ತೈತಿ, ಅಳಕೆ ಅಂದ ತಕ್ಷಣ ಮೊಳಕೆ ಬರಲ್ಲ. ಮೊಳಕೆ ಬರಲ್ಲ. ಈಗೆಲ್ಲ ಬಿತ್ತನೆ ಮಾಡಿ ಮೇಲೆ ಸ್ಪ್ರಿಂಕ್ಲರ್ ಇಡಬಹುದಲ್ವಾ? ಆ ಪದ್ಧತಿ ಮಾಡಬಹುದು. ಎಷ್ಟು ಬೇಕು ಅಷ್ಟು ನೀರ್ ಕೊಡಬಹುದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೀಜ ಕೊರದು ಹೋಗಲ್ಲ ಅಲ್ವಾ? ನೀರ್ ಹಾಯಿಸೋದ್ರಿಂದ ಬೇಕಾದ್ರೆ ಬೀಜ ಕಡೆ ಕಡೆ ಹೋಗೋ ಒಂದು ಪರಿಸ್ಥಿತಿ ಇರುತ್ತಲ್ವಾ? ಅಪ್ ಟು ಹೂ ಆಗೋವರೆಗೂ ಕೊಡಬಹುದು ಸ್ಪ್ರಿಂಕ್ಲರ್ ನೆಲ್ಲ. ಹೂ ಆಗ ಟೈಮ್ನಾಗ ಕೊಡಬಾರ್ದು. ಹೂ ಮೇಲೆ ನೀರ್ ಬಿತ್ತು ಅಂದ್ರೆ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ? ಕಾಳೆಲ್ಲ ಫುಲ್ ಕಪ್ಪಾಗಿ ಅಳಿಕೆ ಮಾಡ್ತತಿ. ಇದು ಒಂದು ಹೊಸ ಬೆಳೆ ಚಿಯಾ ಅನ್ನುವಂಥದ್ದು, ಯಶಸ್ವಿಯಾಗಿ ಬೆಳೆದಿರ. ಅಂದ್ರೆ ನಿಮ್ಮನ್ನ ನೋಡಿ ಬೇರೆ ರೈತರು ಏನಾದ್ರು ಬೆಳೆಯಕ್ಕೆ ಮುಂದೆ ಬಂದಾರ ನಿಮ್ಮ ಒಂದು ಭಾಗದಲ್ಲಿ? ಕೇಳ್ತಾ ಇದಾರೆ, ಬೀಜನ ಕೊಡ್ತಾ ಇದೇವೆ ನಾವು. ಈಗ ಕೇಳಿದಾರಿಗೆ ಎಲ್ಲರೂ ಬೆಳೆಯಕ್ಕೆ, ಬಹಳ ಜನ ಬೆಳೆದ್ರೆ ಖರೀದಿದಾರರು ಹೆಚ್ಚು ಕಡಿಮೆ ಇಲ್ಲಿಗೆ ಬರ್ತಾರೆ ದಾವಣಗೆರೆಗೆ. ಈ ಸ್ವಲ್ಪ ಒಬ್ರು ಇಬ್ರು ಬೆಳೆದ್ರೆ ಯಾರು ಬರಲ್ಲ ಇಲ್ಲಿಗೆ. ಜಿಕೆ ವಿಕೆ ಬೆಂಗಳೂರಿನಿಂದ ತಂದಿದ್ರ ಬೀಜನ, ಉತ್ತಮವಾಗಿ ಬೆಳೆದಿರ ನೀವು, ಅಲ್ಲಿಗೆ ನೀವು ಬೀಜ ಆಗಿ ಕೊಡಬಹುದಲ್ಲ? ಇಲ್ಲ, ಅವರು ಬೇರೆ ಕಡೆಗೆ ಮಾರಾಟ ಮಾಡಕ್ ವ್ಯವಸ್ಥೆ ಮಾಡ್ತೇವೆ. ರೈತರ ಜಮೀನಲ್ಲಿ ಬೀಜೋತ್ಪಾದನೆ ಆಲ್ರೆಡಿ ಮಾಡ್ತಾ ಇದಾರೆ ಅವರು. ಅಲ್ಲ, ನಿಮ್ ಜಮೀನಲ್ಲಿ ಆ ತರ ಮಾಡಿಸ್ಬೋದಾಯ್ತಲ್ಲ ಅವರು ಅಂತ ಹೇಳಿದ್ವಿ. ನೀವು ಕೇಳಬೇಕಾಯ್ತು. ಕೇಳಿದ್ವಿ ನಾವು, ಡೆಮೋ ಕೊಡ್ರಿ ಅಂತಂದೇಳಿ. ಆಮೇಲೆ ನೀವೇ ತಗೊಳ್ರಿ ಅಂತಂದೇಳಿದ್ವಿ. ಇಲ್ಲ, ಆ ತರ ನಮಗೆ ಪ್ರೊಸೀಜರ್ ಇಲ್ಲ ಯೂನಿವರ್ಸಿಟಿ ಒಳಗಡೆ, ಬೀಜ ಮಾತ್ರ ಕೊಡಿಸ್ತೀವಿ, ಕೊಡ್ತಾ ನೋಡ್ರಿ ಅಷ್ಟೇ ಅಂತ. ಅಂದ್ರೆ ಅವ್ರಿಗೆ ಇಂತಿಷ್ಟು ಏರಿಯಾ ಅಂತ ಇರುತ್ತಲ್ವಾ? ಈಗ ನಮ್ಮ ಏರಿಯಾದಾಗ ಕೆವಿಕೆಗಳು ಇಲ್ಲಿ ನಮ್ಮಲ್ಲಿ ಮಾಡಿಸಬಹುದು. ಈಗ ಬೆಂಗಳೂರು ಅಂದ್ರೆ ಅದು ಇಲ್ಲಿ ದೂರ ಆಯ್ತು, ದಾವಣಗೆರೆಯಿಂದ ಬೆಂಗಳೂರು. ಕೃಷಿ ಇಲಾಖೆ ಟಿಕೆ ವಿಕೆ ಕತ್ಲಗೇರಿ ಫಾರ್ಮ್ ಇವರೆಲ್ಲರೂ ಸೇರಿ ಸ್ವಲ್ಪ ರೈತರಿಗೆ ಸಪೋರ್ಟ್ ಮಾಡಿಸಿ ಮಾರ್ಕೆಟಿಂಗ್ ಸ್ವಲ್ಪ ವ್ಯವಸ್ಥೆ ಮಾಡಿಸಿದ್ರೆ ಇಲ್ಲಿ ಬಹಳ ಜನ ಬೆಳೀತಾರೆ. ಯಾಕಂದ್ರೆ ಖರ್ಚು ಕಡಿಮೆ ಅಂದ್ರೆ ನಿಮ್ಮನ್ನು ನೋಡಿದಾರೆ ಹೆಂಗ್ ಬೆಳಿಬೇಕು ಅನ್ನೋದು ಗೊತ್ತಿದೆಯಲ್ವಾ, ರೈತರಿಗೆಲ್ಲ ತಿಳ್ಕೊಂಡಾರೆ. ಬೇಕಾದ್ರೆ ನಿಮ್ಮಿಂದ ಮಾಹಿತಿ ತಗೊಳ್ಳೋದು, ಈಗ ನೀವು ಬೇರೆ ರೈತರ ಹತ್ರ ಹೋಗಿ ಮಾಹಿತಿ ತಗೊಂಡ್ ಬಂದ್ರೆ ಅಲ್ವಾ ಅನ್ಕೊಂಡಿದ್ರೆ ನೀವು ಈ ಚಿಯಾ ಬೆಳೆಯನ್ನ ಬೆಳೆದು ನಾವು ಯಶಸ್ಸು ಕಾಣ್ತೀವಿ ಅಂತ? ಫಸ್ಟ್ ಟೈಮ್ ಅಂದ್ಕೊಂಡಿದ್ದೆ, ಆಮೇಲೆ ಇದು ಯಾಕೋ ಆಗಲ್ಲ ಬಿಡು ನಮ್ಗೆ ಅಂತೇಳಿ ಸುಮ್ನೆ ಇದ್ದೆ, ಮತ್ತೀಗ ಪ್ರಾರಂಭ ಮಾಡಿದ್ವಿ. ಯಾಕನ್ಸ್ತು ನಿಮ್ಗೆ ಇದು ಯಾಕೋ ಆಗಲ್ಲ ಬಿಡು ಬೆಳೆಯಕ್ಕಾಗಲ್ಲ ಅಂತ? ಯಾಕಂದ್ರೆ ನಾನು ಒಬ್ಬನೇ ಬೆಳಿಬೇಕು ಅಂತೇಳಿ ಯಾರು ಜೊತೆ ಸಿಗ್ಲಿಲ್ಲ. ಅವಾಗ ಮಾರ್ಕೆಟಿಂಗ್ ಸಮಸ್ಯೆ ಆಗಬಾರದು, ಬಹಳ ಜನ ಆದ್ರೆ ಒಯ್ಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಅವರೇ ಬಂದು ಇಲ್ಲಿ ತಗೊಂಡೋಗ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಜನ ಕೇಳಿದೆ, ಎಲ್ಲರೂ ಇಲ್ಲ ಇಲ್ಲ ಅಂತ ಅಂದ್ರೆ ಸುಮ್ನೆ ಇದ್ದೆ. ಈಗ ಹಂಗ ಮತ್ತೆ ಒಂದ್ 5-6 ಜನ ಸೇರ್ಕೊಂಡ್ವಿ ಮಾಡಿದ್ವಿ. ಈಗ ನೀವು ಬೆಳೆದಂತ ಈ ಒಂದು ಚಿಯಾ ಬೆಳೆಯ ಬೀಜಗಳನ್ನ ಬೇರೆ ಕಡೆ ಬೇರೆ ರೈತರಿಗೆ ಕೊಟ್ಟು ಬಿತ್ತನೆ ಮಾಡಿಸಬಹುದು ಅಂತ ಹೇಳಿದ್ರ ಕೃಷಿ ತಜ್ಞರು? ಬರುತ್ತೆ ಅಂತ ಹೇಳಿದ್ದಾರೆ. ಈಗ ಅದರಲ್ಲಿ ಏನಾದ್ರೂ ಮತ್ತೆ ಈಗ ಬೀಜೋಪಚಾರ ಮಾಡುವಂತದ್ದು ಏನು ಬೀಜೋಪಚಾರ ಏನ್ ಮಾಡ? ಈಗ ಬೆಳೆದ ಇಷ್ಟು ತಿಂಗಳು ಆದ ನಂತರ ಅದನ್ನ ಮತ್ತೆ ಬಿತ್ತನೆಗೆ ಸೂಕ್ತ ಅಂತ ಹೇಳಿ ಏನಾದ್ರೂ ಇಲ್ಲ ಅದ್ರಲ್ಲಿ ಏನಿಲ್ಲ ಸರ್. ಇಲ್ಲ, ಹೆಚ್ಚು ಕಡಿಮೆ 4-5 ವರ್ಷ ಇಟ್ಟರು ಏನು ಆಗಲ್ಲ, ಒಂಥರ ರಾಗಿ ಇದ್ದಂಗೆ. ಓಹೋ, ಅಂದ್ರೆ ಯಾವ್ದು ಹುಳ ಬೆಳಲ್ಲ ಇದಕ್ಕೆ? ಬೆಳಲ್ಲ, ಆಮೇಲೆ ಮತ್ತೆ ಜರ್ಮಿನೇಷನ್ ಬರುತ್ತೆ. ಈಗ ಹೇಳಿದ್ರೆ ನೀವು ಬೆಳೆಗೆ ಇದಕ್ಕೆ ಹೆಚ್ಚು ಗೊಬ್ಬರನು ಬೇಕಾಗಲ್ಲ, ಯಾವ್ದು ರೋಗಗಳು ಬರಲ್ಲ? ಇಲ್ಲ, ರೋಗ ಔಷಧಿ ಹೊಡೆಯಂಗೆ ಇಲ್ಲ. ಅಂದ್ರೆ ಇದು ಒಂಥರ ಉತ್ತಮವಾದ ಬೆಳೆ ಅಂತ ಅನ್ಬೋದಲ್ಲ? ಹೌದು ಸರ್. ಅಂದ್ರೆ ಒಳ್ಳೆ ಇಳುವರಿ ತಗೊಳ್ಬೇಕು. ಇಳುವರಿ ಬಂತು ಅಂದ್ರೆ ಒಳ್ಳೆ ಲಾಭ, ಒಳ್ಳೆ ರೇಟ್ ಸಿಗಬೇಕು. ಒಂದ್ ಎಕರೆಗೆ ಎಷ್ಟು ನಾವು ಇಳುವರಿ ತಗಂದ್ರೆ ಇದು ಒಳ್ಳೆ ಇಳುವರಿ ಅಂತ ಹೇಳ್ತೀರ? 4-5 ಕ್ವಿಂಟಲ್ ತಗಂದ್ರೆ ಒಳ್ಳೆ ಇಳುವರಿ. ಅಷ್ಟು ಬರ್ಲಿಲ್ಲ ನಿಮ್ ಜಮೀನಲ್ಲಿ? ನಮ್ದಿಲ್ಲ, ದಪ್ಪ ಆಯ್ತಲ್ಲ ನಮ್ದು, ನಾವು ಹೊಸ್ದಾಗ ಅಂತಂದೇಳಿ ಸ್ವಲ್ಪ ಇದು ಮಾಡಿದ್ವಿ. ಈಗ ಮಾರಾಟ ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಿ ಈಗ ನೀವು? ಇನ್ನು ಕೊಟ್ಟಿಲ್ಲ ಸರ್, ಅವ್ರು ಜಿಕೆ ವಿಕೆದವರು ಹೇಳಿದ್ದಾರೆ ಮಾರಾಟ ಮಾಡಿಸ್ತೀನಿ ಕಂಪ್ನಿಗಳವ್ರಿಗೆ ಹೇಳಿದ್ದೀನಿ, ಜೂನ್ ಜುಲೈ ತನಕ ತಡಿರ್ಕೊಳ್ರಿ, ಸ್ವಲ್ಪ ಚೆನ್ನಾಗಿ ಸಿಗ್ತದೆ ನಿಮಗೆ ಅಂತಂದ್ ಹೇಳಿದ್ದಾರೆ. ನಾವು ಇಲ್ಲಿ ಕೇಳಿದವರಿಗೆ 400 ರೂಪಾಯಿ ಕೆಜಿ ಹಂಗ್ ಕೊಡ್ತಾ ಇದ್ದೀವಿ. ತುಂಬಾ ಜನಗಳಿಗೆ ಪರಿಚಯ ಇದೆ ಅದು ಬೆಳೆದ್ಮೇಲೆ, ಪೇಪರ್ನಲ್ಲೆಲ್ಲ ಬಂದ್ಮೇಲೆ ಸ್ವಲ್ಪ ಕೆಲವರಿಗೆಲ್ಲ ಗೊತ್ತಾಗಿದೆ ಈಗ. ಆದ್ರೂ ಇದು ಚಿಯಾ ಅಂದ್ರೆ ಏನು ಅನ್ನೋದು ಇನ್ನು ಕೆಲವರಿಗೆ ಸರಿಯಾಗಿ ಇದಾಗಿಲ್ಲ. ಪೇಪರ್ ನೋಡಿರ್ತಾರಷ್ಟೇ, ಅದು ಹೆಂಗಿರ್ತತಿ ಏನು ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಾಗಿಲ್ಲ. ಯಾವ ರೀತಿ ಬಳಕೆ ಮಾಡಬೇಕು, ಈ ಬಳಕೆ ಮಾಡೋದ್ರಿಂದ ಏನೆಲ್ಲ ನಮಗೆ ಲಾಭಗಳಿದ್ದಾವೆ, ಅನುಕೂಲಗಳಿದ್ದಾವೆ ಅನ್ನೋದು ಗೊತ್ತಾಗ್ಬೇಕಲ್ವಾ? ಏನನ್ಸುತ್ತೆ ಹೊಸ ಬೆಳೆ ಉತ್ತಮ ಬೆಳೆದಿರಾ? ನಮ್ದು ಏನು ಉದ್ದೇಶ ಅಂದ್ರೆ ಅದರಿಂದ ಲಾಭರಾಗ್ಲಿ ನಷ್ಟನರಾಗ್ಲಿ ಹೊಸ ಬೆಳೆ ಮಾಡಬೇಕು ಅಂತ, ಅದೇ ನಮ್ಮ ಉದ್ದೇಶ. ಹೌದು, ಒಂದಲ್ಲ ಒಂದ್ ರೀತಿ ಅನುಕೂಲ ಇರುತ್ತೆ ಹೊಸ ಹೊಸ ಬೆಳೆಗೆ. ಮಾಡಿದಾಗ ಕೆಲವು ಸರಿ ಲಾಸ್ ಆಗೋದು ಇರುತ್ತೆ, ಅಂತ ಟೈಮ್ನ ನಾವು ಲಾಸ್ ಆತು ಅಂತ ಕೂತ್ಕೋಬಾರದು, ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು. ಈ ಹಿಂದೆ ನಾವು ಕಾಳುಮೆಣಸು ಹಾಕಿದ್ವಿ, ಒಳ್ಳೆ ಚೆನ್ನಾಗಿ ಫಸಲು ಬಂತು, ಅದೇ ಟೈಮ್ ಮಳೆ ಜಾಸ್ತಿ ಆಗಿ ಎಲ್ಲ ಹೋಯ್ತು, ಮತ್ತೊಂದು ಹಾಕಿದ್ವಿ, 2-3 ಸರಿ ತಂದು ಹಾಕಿದ್ವಿ. ಈಗ ಕಾಫಿ ಬೆಳಿಬೇಕಂತ ಯೋಜನೆ ಇದೆ ಅಂತ ಹೇಳಿದ್ರ? ಹೌದೌದು ಸರ್. ಇಲ್ಲಿ ಬೆಳಿಬೋದ ಯಶಸ್ವಿಯಾಗಿ ನಮ್ಮ ಭಾಗದಲ್ಲಿ? ಹ್ಮ್, ಮಾಡಬಹುದು ಸರ್. ಸೆಪ್ಟೆಂಬರ್ ನಮಗೆ ಸಸಿ ಕೊಡ್ತಾರೆ, ಎಲ್ಲ ಆರ್ಡರ್ ಮಾಡಿದೀವಿ. ಈಗ ಅಡಿಕೆ ಒಳಗಡೆ ಹಾಕ್ತಾರೆ ಕಾಫಿ ಸೆಂಟ್ರಿಗೆ ನೆರಳು ಹಾಕೋದಕ್ಕೆ. ಆಮೇಲೆ ಚಕ್ಕೆ ಹಾಕಿದೆ ಸರ್, ಚಕ್ಕೆ ಒಂದು 55 ಚಕ್ಕೆ ಗಿಡ ಇದೆ, ಅದ್ರಲ್ಲಿ ಒಂದು 15 ಪರ್ಸಲಿ ಬರ್ತಾ ಇದ್ದಾಗ, ಈ ಲಾಸ್ಟ್ ಇಯರ್ ಒಂದು 9 ಕೆಜಿ ಆಗಿತ್ತು, 1,350 ರೂಪಾಯಿ ದಂಗೆ ಕೊಟ್ಟಿದ್ದೆ. ಈಗ ಮೊನ್ನೆ ಬಂದು ಕೇಳಿ ಹೋಗಿದ್ದಾರೆ, ಇನ್ನು ತಡೆಪ ಲೇಟ್ ನಮ್ದು ಅಂತಂದೇಳಿ 1,500 ಅಂತಂದು ಹೇಳಿ ಹೋಗಿದ್ದಾರೆ. ನೋಡ್ಬೇಕು ಸರ್, ಮತ್ ಮುಂದೆ ಏನೋ ಜಂಪ್ ಆಗುತ್ತೋ ಏನೋ. ಒಟ್ಟಾರೆ ಕೃಷಿಯಲ್ಲಿ ಯಶಸ್ಸು ಕಂಡಿದ್ದೀರಾ, ಒಳ್ಳೆಯ ಲಾಭ ಕಂಡಿದ್ದೀರಾ, ಒಳ್ಳೆಯ ನೆಮ್ಮದಿ ಕಂಡಿದ್ರೆ ನಂಗಾಯ್ತು. ಹ್ಞೂ ಸರ್, ಅದು ನಿಜ. ಒಳ್ಳೇದು ಚಂದ್ರಶೇಖರಪ್ಪ ಅವರೇ, ಇಲ್ಲೇ ತನಕ ಈ ಒಂದು ಚಿಯಾ ಬೆಳೆಯ ಬಗ್ಗೆ ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಚಿಯಾ ಬೆಳೆ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಕುಕ್ಕುವಾಡ ಗ್ರಾಮದ ಪ್ರಗತಿಪರ ಕೃಷಿಕ ಕೆಟಿ ಚಂದ್ರಶೇಖರಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಂಧವರೇ ನಮಸ್ಕಾರ, ನಾನು ರಘುರಾಜ, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ವಿಸ್ತರಣಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇಂದು ರೈತ ಉತ್ಪಾದಕ ಕಂಪನಿಗಳ ಒಂದು ಪ್ರಯೋಜನಗಳನ್ನ ರೈತರು ಹೇಗೆ ಪಡ್ಕೊಳ್ಬಹುದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ರೈತ ಬಾಂಧವರೇ, ತಮಗೆ ತಿಳಿದಿರುವ ಹಾಗೆ ಕಳೆದ ಒಂದು 10-12 ವರ್ಷದಿಂದ ರೈತ ಉತ್ಪಾದಕರ ಕಂಪನಿಗಳ ಒಂದು ಸ್ಥಾಪನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಹಯೋಗದಲ್ಲಿ ನಡೀತಾ ಇದೆ. ಈ ಒಂದು ಕಾಲಘಟ್ಟವನ್ನು ನಾವು ರೈತ ಉತ್ಪಾದಕ ಕಂಪನಿಗಳ ಪರ್ವ ಎಂದೇ ಕರೆಯಬಹುದು.

ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಕ್ವಿಂಟಾಲ್ಗೆ ಕನಿಷ್ಠ 4,500 ರೂಪಾಯಿಂದ ಗರಿಷ್ಠ 5,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಂದ ಗರಿಷ್ಠ 2,400 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,500 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,500 ರೂಪಾಯಿಗಳು. ಬದನೆಕಾಯಿ ರೌಂಡ್ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,800 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಂದ ಗರಿಷ್ಠ 1,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,400 ರೂಪಾಯಿಂದ ಗರಿಷ್ಠ 5,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 6,000 ರೂಪಾಯಿಂದ ಗರಿಷ್ಠ 10,000 ರೂಪಾಯಿಗಳು. ದ್ರಾಕ್ಷಿ ಇತರೆ ಕ್ವಿಂಟಾಲ್ಗೆ ಕನಿಷ್ಠ 3,800 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗೆಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 2,320 ರೂಪಾಯಿಂದ ಗರಿಷ್ಠ 5,778 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,611 ರೂಪಾಯಿಂದ ಗರಿಷ್ಠ 2,732 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,500 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,181 ರೂಪಾಯಿಂದ ಗರಿಷ್ಠ 2,432 ರೂಪಾಯಿಗಳು. ಮಾವಿನ ಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 5,500 ರೂಪಾಯಿಂದ ಗರಿಷ್ಠ 6,500 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 2,600 ರೂಪಾಯಿಗಳು. ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,800 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 1,410 ರೂಪಾಯಿಂದ ಗರಿಷ್ಠ 2,861 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 600 ರೂಪಾಯಿಂದ ಗರಿಷ್ಠ 1,000 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,800 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 3,096 ರೂಪಾಯಿಂದ ಗರಿಷ್ಠ 3,300 ರೂಪಾಯಿಗಳು. ಅಕ್ಕಿ ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 3,010 ರೂಪಾಯಿಂದ ಗರಿಷ್ಠ 3,010 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,800 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 5,103 ರೂಪಾಯಿಗಳು. ಸುವರ್ಣಗಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ಸಿಹಿಗೆಣಸು ಗೆಣಸು ಕ್ವಿಂಟಾಲ್ಗೆ ಕನಿಷ್ಠ 3,400 ರೂಪಾಯಿಂದ ಗರಿಷ್ಠ 4,000 ರೂಪಾಯಿಗಳು. ಸಿಹಿ ಕುಂಬಳಕಾಯಿ ಕ್ವಿಂಟಾಲ್ಗೆ ಗರಿಷ್ಠ 500 ರೂಪಾಯಿಂದ 700 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 400 ರೂಪಾಯಿಂದ ಗರಿಷ್ಠ 1,000 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,500 ರೂಪಾಯಿಗಳು. ಅವರೆ ಅವಕ ಕ್ವಿಂಟ್ ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 4,480 ರೂಪಾಯಿಂದ ಗರಿಷ್ಠ 6,932 ರೂಪಾಯಿಗಳು. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,969 ರೂಪಾಯಿಂದ ಗರಿಷ್ಠ 2,629 ರೂಪಾಯಿಗಳು. ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಾಲ್ಗೆ 5,555 ರೂಪಾಯಿಂದ ಗರಿಷ್ಠ 5,769 ರೂಪಾಯಿಗಳು. ಉದ್ದಿನಕಾಳು ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6,601 ರೂಪಾಯಿಗಳು. ಹುರುಳಿಕಾಳು ಓಲ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,950 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,819 ರೂಪಾಯಿಂದ ಗರಿಷ್ಠ 2,731 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,969 ರೂಪಾಯಿಂದ ಗರಿಷ್ಠ 2,326 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,678 ರೂಪಾಯಿಂದ ಗರಿಷ್ಠ 2,751 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,969 ರೂಪಾಯಿಂದ ಗರಿಷ್ಠ 2,326 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 5,350 ರೂಪಾಯಿಗಳು. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 2,349 ರೂಪಾಯಿಂದ ಗರಿಷ್ಠ 6,519 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ. ಅಂತ್ಯವಿಲ್ಲದ ಕೆರೆಯ